ನೆಲಗಡಲೆ ಅಂದ್ರೆ ನೆಲಗಡಲೆಗೆ ಮುಖ್ಯವಾಗಿ ಮಣ್ಣು ಹದಕ್ಕೆ ಬರಬೇಕು. ನಾವು ಈ ಖಾರೀಫ್ ಕಟಾವಿನ ನಂತರ ಟ್ರ್ಯಾಕ್ಟರ್ನಲ್ಲಿ ಒಂದು ಸಾಲ ಉಳುಮೆ ಮಾಡಿ 20 ದಿನಗಳ ತನಕ ಬಿಡ್ತೇವೆ. ಆಮೇಲೆ ವೀಡೆಲ್ಲ ಬರ್ತದೆ. ಅದ್ರ ಮೇಲೆ ಹಟ್ಟಿ ಗೊಬ್ಬರ ಹಾಕಿ ಒಂದು ಎಕರೆಗೆ 1-5 ಟನ್ ಹಟ್ಟಿ ಗೊಬ್ಬರ ಹಾಕಿ ಮತ್ತೊಂದು ಸಲ ಟ್ರ್ಯಾಕ್ಟರ್ನಲ್ಲಿ ಹೊಡಿತೇವೆ. ಅದಾದ್ಮೇಲೆ ಒಂದು ಮತ್ತೊಂದು 10 ದಿನ ಬಿಟ್ಟು ಒಂದು ಎಕರೆಗೆ 200 ಕೆಜಿ ಇದು ಎಂತ ಜಿಪ್ಸಮ್ ಮತ್ತೆ ಎನ್ ಪಿ ಕೆ ಅಂದ್ರೆ ಈಗ DAP ಹಾಕ್ತಾರೆ. DAP 44 ಕೆಜಿ, ಮ್ಯೂರಿಟಾ ಪೊಟಾಶ್ 20 ಕೆಜಿ. ನಮ್ಮ KVK ವಿಜ್ಞಾನಿಗಳು ಹೇಳ್ತಾರೆ DAP ನಿಮ್ಮ ಮಣ್ಣಿಗೆ ಒಳ್ಳೇದಲ್ಲ, ಅದಕ್ಕೆ ನಾವು ನೇರ ಗೊಬ್ಬರನ ಹಾಕ್ತೇವೆ. ಒಂದು 65 ಕೆಜಿ ರಾಕ್ ಫಾಸ್ಫೇಟ್, ಒಂದು 13-15 ಕೆಜಿ ಯೂರಿಯಾ, ಮತ್ತೆ ಒಂದು 20 ಕೆಜಿ ಮ್ಯೂರಿಟಾ ಪೊಟಾಶ್. ಅದನ್ನ ಕೊನೆ ಹಂತದಲ್ಲಿ ಹಾಕಿ ಮತ್ತೊಂದು ಸಾಲು ಉಳುಮೆ ಮಾಡ್ತೇವೆ. ಅಂದ್ರೆ ನೆಲಗಡಲೆ ನಾವು ಬೀಜ ಬಿತ್ತನೆಗೆ ಮಾಡುವ ಒಳಗೆ 3 ಸಾಲು ಉಳುಮೆ ಮಾಡ್ಬೇಕು. ಆದ್ರೆ ಪೌಡರ್ ಆಗ್ತದೆ ಮಣ್ಣು. ಅದನ್ನ ಹೇಗೆ ನಾವು ಟೆಸ್ಟ್ ಮಾಡೋದು ಅಂದ್ರೆ ಒಂದು ಮುಷ್ಟಿ ಮಣ್ಣನ್ನು ಹಿಡಿದು ತೆಗೆದು ಮೇಲೆ ಬಿಸಾಡ್ಬೇಕು. ಆ ಬಿಸಾಡುವ ಪೌಡರ್ ಕೆಳ ಬಂದ್ರೆ ಸೂಟ್ ಫಾರ್ ಸೋಯಿಂಗ್ ಅಂತ. ಈಗ ಪೌಡರ್ ರೂಪದಲ್ಲಿರುವಂತಹ ಮಣ್ಣು ಈಗ ಗಾಳಿ ಬಂದ್ರೆ ಎಲ್ಲ ಕುಚ್ಕೊಂಡು ಹೋಗುದಿಲ್ಲ, ಹಾರ್ಕೊಂಡು ಹೋಗುದಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದ್ರ ಈ ಮಣ್ಣು ಎಷ್ಟು ಪುಡಿ ಆಗ್ತದೋ ಅಷ್ಟು ತೇವಾಂಶ ಕಾಪಾಡ್ತದೆ, ತೇವಾಂಶ ಇರ್ತದೆ. ಮಣ್ಣು ಪೌಡರ್ ಆದಷ್ಟು ಈ ನೆಲಗಡಲೆ ಬೆಳೆ ಉಂಟಲ್ಲ ಅದು ಈ ಹೂವಾಡಿ ಪೆಗ್ಗಿಂಗ್ ಕೆಳ ಹೋಗುವಾಗ ಮಣ್ಣು ಲೂಸ್ ಇದ್ರೆ ಮಾತ್ರ ಕಾಯಿ ಚೆನ್ನಾಗಿ ಬಿಡ್ತದೆ, ಗಟ್ಟಿದ್ರೆ ಹೋಗುದಿಲ್ಲ, ಅಷ್ಟು ಒಳ್ಳೇದಾಗುದಿಲ್ಲ. ಈಗ ಬಿತ್ತನೆಯ ಬಗ್ಗೆ ಹೇಳಿಗ, ಕೂರಿಗೆಯಿಂದ ಬಿತ್ತನೆ ಮಾಡುವಂತದ್ದು ಸಾಮಾನ್ಯವಾಗಿ ನೆಲಗಡಲೆ ಬೀಜವನ್ನ, ಇದ್ರ ಬಗ್ಗೆ ಹೇಳಿ ಎಷ್ಟು ಸಾಲಿನ ಅಂತರವನ್ನ ಪಾಲಿಸಬೇಕು, ಮತ್ತೆ ಎಷ್ಟು ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ನೆಲಗಡಲೆ ಬೀಜ ಬೇಕಾಗ್ತದೆ? ಇದು ನಾವು ಟ್ರಾಕ್ಟರ್ ಚಾಲಿತ ಆಟೋಮೆಟಿಕ್ ಸೀಡ್ ಡ್ರಿಲ್ ಅಂತ, ಧರ್ತಿ ಕಂಪನಿ ರಾಜ್ಕೋಟ್ ಇದು. ಅದು 9 ಇಂಚ್ ಗ್ಯಾಪ್ ಬರ್ತದೆ ಏರಿಂದ ಏರಿಗೆ, ಗಿಡದಿಂದ ಗಿಡಕ್ಕೆ ಒಂದು 4-5 ಇಂಚ್ ಬರ್ತದೆ. ಅದು ಒಂದು ಎಕರೆಗೆ 40-50 ಕೆಜಿ ಬೀಜ. ಆದ್ರೆ ಒಂದು ಇದಕ್ಕೆ ಬೀಜೋಪಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಬೀಜೋಪಚಾರ ಮಾಡಿದ್ರೆ ನಮ್ಮ ಈ ಸೀಡ್ ಡ್ರಿಲ್ ನಲ್ಲಿ ರೊಟೇಟ್ ಆಗುದಿಲ್ಲ, ಬೀಜ ಕೆಳಗೆ ಬೀಳುದಿಲ್ಲ. ಸೀಡ್ ಡ್ರಿಲ್ ಅಂದ್ರೆ ಬೀಜೋಪಚಾರ ಮಾಡ್ಬೇಕಾದ್ರೆ ನೀವು ಬೆಲ್ಲ ಹಾಕಿ ಅದು ರೈಸೋಬಿಯಂ ಅದಗಿದಾಗುದು, ಮತ್ತೆ ಪೌಡರ್ ಹಾಕಿದ್ರೆ ಬೀಳುದಿಲ್ಲ, ಬೀಜ ಬೀಳುದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗ್ತದೆ ನಮ್ಗೆ. ಬೀಜೋಪಚಾರ ಮಾಡಿದ್ರು ಏನು ಸಮಸ್ಯೆ ಆಗುದಿಲ್ಲ? ಅಲ್ಲ, ಬೀಜೋಪಚಾರ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಫಂಗಸ್ ಬರುದಿಲ್ಲ. ಮತ್ತೆ ಈ ಕೋಣಗಳ ಉಳುಮೆ ಮಾಡಿದ್ರೆ ಒಂದು ಎಕರೆಗೆ ಸಹ ನಮ್ದು ಹೆಚ್ಚು ಕಮ್ಮಿ ಒಂದು 8-9,000 ರೂಪಾಯಿ ಬೇಕು. ಈ ಟ್ರ್ಯಾಕ್ಟರ್ ಮಾಡೋದಾದ್ರೆ 1-1.5 ಗಂಟೆ ಮ್ಯಾಕ್ಸಿಮಮ್, 1,500 ರೂಪಾಯಿ ಆಗ್ತದೆ ನಿಮ್ ಕೆಲಸ. 1.5 ಗಂಟೆಯಲ್ಲಿ ಒಂದು ಎಕರೆ ಆಗ್ತದೆ. ಈ ಒಂದೇ ಫ್ಲಾಟ್ ಆದ್ರೆ ಒಂದೇ ಗಂಟೆಲಿ ಮಾಡಿ ತೋರಿಸ್ತೇನೆ ನಾನು. ನಮ್ಮಲ್ಲ ತುಂಡು ಭೂಮಿ ಅಲ್ಲ, ಈಗ ಒಂದು 20 ಸೆಂಟ್ಸ್ಗೆ ಒಂದು 15 ನಿಮಿಷ ಬೇಕು. ಆದ್ರೆ 15 ಇದೆ 75 ಅಂದ್ರೆ 1.25 ಗಂಟೆ ಬೇಕು ಒಂದು ಎಕರೆಗೆ. ಅದೇ ಕೋಣಗಳಲ್ಲಿ ಮಾಡೋದಾದ್ರೆ ಈ ಕೋಣ ಬಿಡ್ಲಿಕ್ಕೆ ಒಬ್ಬ ಡ್ರೈವರ್ ಕೋಣಕ್ಕೆ, ಮತ್ತೆ ಹಾಕ್ಲಿಕ್ಕೆ ಜನ ಬೇಕು. ಅವ್ರು ಯೂನಿಫಾರ್ಮ್ ಹಾಕುದಿಲ್ಲ, ಹೋರಿ ಬಂದ ತಕ್ಷಣ ಒಂಥರ ಚೊಲ್ಲಿ ಬಿಡ್ತಾರೆ, ಕರೆಕ್ಟ್ ಆಗಿ ಬೀಳುದಿಲ್ಲ, ಬೀಳ್ತದೆ. ಮತ್ತೆ ಅದ್ರ ಮೇಲೆ ಅದು ಮಾಯಿಶ್ಚರ್ ಇದಾಗ್ಲಿಕ್ಕೆ ಅದನ್ನ ಸ್ವಲ್ಪ ಸಮ ಮಾಡ್ಬೇಕು. ಈಗ ಟ್ರ್ಯಾಕ್ಟರ್ನಿಂದ ಫುಲ್ ಲೆವೆಲ್ ಆಗ್ತದೆ, ಮಾಯಿಶ್ಚರ್ ಮೇಂಟೈನ್ ಆಗ್ತದೆ, ಮತ್ತೆ ಕೆಲಸ ಫಾಸ್ಟ್ ಆಗ್ತದೆ. ಈಗ ಜನ ಸಿಗುದಿಲ್ಲ, ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಅದಕ್ಕೆಲ್ಲ ನಾವು ಯಾಂತ್ರೀಕರಣ ಹೋಗ್ಲೇಬೇಕು, ಹೋಗದಿದ್ರೆ ಆಗುದಿಲ್ಲ. ನಾನು ಒಮ್ಮೆ ಒಂದು 7-8 ವರ್ಷಗಳ ಕೆಳಗೆ ನಾವು ಸೀಡ್ ಡ್ರಿಲ್ ತಗೊಳ್ಬೇಕಾದ್ರೆ ಮಿಸ್ಟರ್ ಜಂಗಂಟಿ ಅಂತ ಒಬ್ಬರು ಹಿರಿಯೂರಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ರು, ಅವರು ನೆಲಗಡಲೆ ಬಗ್ಗೆ ಅವರು ಒಂದಿನ ಸೀಡ್ ಟು ಸೀಡ್ ಮೆಕನೈಸೇಷನ್ ಪ್ರೋಗ್ರಾಮಿಗೆ ಕರೆದಿದ್ದು ನಮಗೆ ಬ್ರಹ್ಮಾವರ KVK. ನಾನು ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ, ಖುಷಿ ಆಯಿತು. ನಮ್ದು ಇನ್ನೊಂದು ಈ ಡಿಗ್ಗಿಂಗ್ ಮಾಡ್ಲಿಕ್ಕೆ ಒಂದು ಬಂದ್ರೆ ನಮ್ಮ 100% ಸೀಡ್ ಇದಾಯ್ತು, ಮೆಕನೈಸೇಷನ್ ಆಯ್ತು ಯಾವುದ್ರಲ್ಲಿ, ಗ್ರೌಂಡ್ ನೆಟ್ನಲ್ಲಿ. ನಮ್ಮ ಹತ್ರ ತೆಗಿಲಿಕ್ಕೆ ಗಿಡದಿಂದ ಬೇರ್ಪಡಿಸುವ ಯಂತ್ರ ಉಂಟು, ಸೀಡ್ ಡ್ರಿಲ್ ಉಂಟು. ಇನ್ನು ಡಿಗ್ಗಿಂಗ್ ಒಂದು ಬಂದ್ರೆ ಆಯ್ತು. ಅದು ಈ ವರ್ಷ ಬರ್ತೇನೆ ಇಲ್ಲದ್ರೆ, ಲಾಸ್ಟ್ ಇಯರ್ ಬರಲಿಲ್ಲ ಕೊರೋನಾ ಅಂತ. ಈ ವರ್ಷ ರಾಜ್ಕೋಟ್ನಲ್ಲಿ ಒಬ್ಬ ಅಕ್ಷರ್ ಫೌಂಡೇಶನ್ ಅಂತ ಅವ್ರದ್ದು ಇದೆ ಡೆಮೋನ್ಸ್ಟ್ರೇಷನ್. ಒಂದ್ಸಲ ಮಾಡಿದ್ರು, ಬಂದಿದ್ರು ಡೆಮೋನ್ಸ್ಟ್ರೇಷನ್ಗೆ. ನಮ್ಮ ಸ್ಯಾಂಡಿ ಸಾಯಿಲ್ ಇದು ಹುಗಿತು ಆ ಮೆಷಿನ್. ಈಗೇನು ಸ್ವಲ್ಪ ರಿವೈಸ್ ಮಾಡಿದ್ದೇನೆ, ಬರ್ತೇನೆ ಈ ವರ್ಷ, ಗ್ಯಾರಂಟಿ ಬರ್ತೇನೆ ಅಂತ ಹೇಳಿ. ಇನ್ನು ಏನಂತ ನೋಡ್ಬೇಕು. ಈ ಸೀಡ್ ಟು ಸೀಡ್ ಬೀಜದಿಂದ ಬೀಜಕ್ಕೆ ಇರುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಬಹುಶಃ ಎಲ್ಲ ಬೆಳೆಗಳಲ್ಲಿಯೂ ಕೂಡ ಇದನ್ನ ನಾವು ನೋಡಬಹುದು. ಕೆಲವೊಂದು ಸೂಕ್ಷ್ಮ ಸಂದರ್ಭಗಳಲ್ಲಿ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಇಡೀ ಬೆಳೆಯ ಮೇಲೆ ಆ ಒಂದು ದುಷ್ಪರಿಣಾಮವನ್ನ ಬೀರ್ತದೆ ಅಂತ ಹೇಳಿ. ಇದರ ಒಂದು ಮಹತ್ವ ಏನು, ಈ ಸೀಡ್ ಟು ಸೀಡ್ ಪ್ರೋಗ್ರಾಮ್ ಅಥವಾ ಬೀಜದಿಂದ ಬೀಜಕ್ಕೆ ಎನ್ನುವ ಕಾರ್ಯಕ್ರಮದ ಒಂದು ವಿಶೇಷತೆ ಏನು? ಬೀಜದಿಂದ ಬೀಜಕ್ಕೆ ಅಂತ ಹೇಳಿದ್ರೆ, ಈಗ ಇವತ್ತು ಮ್ಯಾನ್ ಪವರ್ ಸಿಗುದಿಲ್ಲ, ಮ್ಯಾನ್ ಪವರ್ ಕಾಸ್ಟ್ಲಿ, ಮತ್ತೆ ಯಾರಿಗೂ ಸಮಯ ಇಲ್ಲ. ಸಮಯವನ್ನ ಇದು ಮಾಡಬೇಕಾದ್ರೆ ನಾವು ಈ ಮೆಕ್ಯಾನೈಸೇಷನ್ ಹೋಗ್ಲೇಬೇಕು. ಈಗ ಸೀಡ್ ಟು ಸೀಡ್ ನೀವು ಹೇಳಿದ್ರೆ ಈ ಕೀಳಿ ಕೈಯಿಂದ ಒಟ್ಟದೊಳಗೆ ಮಳೆ ಬರ್ತದೆ. ಇದು ಒಂದು ನಿಮ್ಗೆ 1 ಎಕರೆ 1-2 ಗಂಟೆಲಿ 2-3 ಗಂಟೆಲಿ ಫಿನಿಶ್ ಆಗಿಬಿಡ್ತದೆ, ಕೆಲಸ ಬೇಕಾಗ್ತದೆ. ನಾವೀಗ ಇನ್ನು ನಾವು ಮೆಕನೈಸ್ ಆಗ್ಲೇಬೇಕು. ಮೆಕನೈಸ್ ಆಗದಿದ್ರೆ ಇನ್ನು ಕೃಷಿ ಉಳಿಯುವುದಿಲ್ಲ. ಸರ್, ಈಗ ನೆಲಗಡಲೆ ಕೃಷಿಯ ಬಗ್ಗೆ ಹೇಳಿ ಮತ್ತು ಅದರ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ. ಈಗ ಗೊಬ್ಬರ ಪ್ರಾರಂಭಿಕವಾಗಿ ನೀವು ಹಾಕಬೇಕು ಅಂತ ಹೇಳಿರಿ, ಮತ್ತೆ ಏನಾದರೂ ಮೇಲ್ಗೊಬ್ಬರವಾಗಿ ಏನಾದರೂ ಕೊಡ್ಲಿಕ್ಕುಂಟ? ಈಗ ಮೇಲ್ಗೊಬ್ಬರ ಏನು ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಒಂದು 10-15-20 ವರ್ಷದಿಂದ ನಾವು ಪೆಸ್ಟಿಸೈಡ್ ಹೊಡೆತಿದ್ದು, ಈಗ ಬಿಡುವುದಿಲ್ಲ, ಈಗ ಕೈದ್ ಮಾಡಿದ್ದೇವೆ. ಸಾಧಾರಣ ಒಂದು ಒಂದೆರಡು ತಿಂಗಳಾಗುವಾಗ ಈ ಹುಳ ಬರ್ತದೆ, ಒಂದು ಹಸಿರು ಹುಳ, ಅದನ್ನ ಫೀಡ್ ಮಾಡ್ಲಿಕ್ಕೆ ಬೆಳ್ಳಕ್ಕಿ ಬರ್ತದೆ. ಈ ಗಟ್ಟದ ಮೇಲೆ ಮುಂಡಕ್ಕಿ ಚೆಲ್ಬೇಕಲ್ಲ, ಅವಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ, ಇದು ಆಟೋಮೆಟಿಕ್ ಬರ್ತದೆ, ಫುಲ್ ಫೀಡ್ ಮಾಡ್ತದೆ. ಫುಲ್ ಹತೋಟಿ ಆಗ್ತದೆ, ಹತ್ತುಳ ಏನ್ ತೊಂದರೆ ಇಲ್ಲ. ಆಮೇಲೆ ಈಗ ಎಲೆಯಲ್ಲಿ ತುಕ್ಕು ರೋಗ ಅಂತ ಒಂದು ಅದು TMT ಅದು ಪರ್ಮನೆಂಟ್, ಅದು ಏನ್ ಮಾಡಕ್ ಆಗುದಿಲ್ಲ. ಈಗ ಒಳ್ಳೊಳ್ಳೆ ತಳಿಗೆ ಬಂದಿದ್ದೇವೆ, ಆದ್ರೆ ಅದಕ್ಕೆಲ್ಲ ಡ್ಯೂರೇಷನ್ ಲಾಂಗ್ ಡ್ಯೂರೇಷನ್, 120 ದಿನ 110 ದಿನ ಇಲ್ಲ, ಅಷ್ಟು ದಿನ ತೇವಾಂಶ ಉಳಿಯುವುದಿಲ್ಲ. ಅದು ಮಾಡೋದಾದ್ರೆ ನವೆಂಬರ್ 2nd week ಮೇಲೆ ಹಾಕ್ಬೇಕು. ಈ ವರ್ಷದ ಈ ಮಳೆಗಾಲ ಪರಿಸ್ಥಿತಿಯಲ್ಲಿ ಕೊಯ್ಲು ತಡ ಆಗಿದೆ, ತುಂಬಾ ಕಷ್ಟ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಈಗ ಹೊಸದೊಂದು ತಳಿ ಬಂದಿದೆ, ಇಲ್ಲಿ ಲೇಪಾಕ್ಷಿ ಅಂತ, ಭಾರಿ ಒಳ್ಳೆ ಇದಾಗ್ತಾ ಉಂಟು. ಅದು ಅದನ್ನ ಈ ವರ್ಷ ಹಾಕ್ಬೇಕಂತ ಮಾಡಿದೆ, ಅದ್ರಿಗೆ ತುಂಬಾ ಲೇಟ್ ಆಯ್ತಲ್ಲ, ಲೇಟ್ ಆದ್ರೆ ಪ್ರಯೋಜನ ಇಲ್ಲ. TMT ಅಂದ್ರೆ ಒಳ್ಳೆ ನಮ್ಮ ಮಣ್ಣಿಗೆ ಒಳ್ಳೆ ಸೂಟ್ ಆಗ್ತದೆ, ಒಳ್ಳೆ ಇಳುವರಿ ಬರ್ತದೆ, ಮತ್ತೆ ನೀವು ಎಲ್ಲದಕ್ಕಿಂತ ಟೇಸ್ಟ್ ಮಾತ್ರ ಭಾರಿ ಟೇಸ್ಟ್. ಈಗ GPBD4 ಅಂದ್ರೆ TAG-24, GPBD4, LG-3159 ಅದೆಲ್ಲ ಕೊಟ್ಟದ, ಅದೆಲ್ಲ ಅಷ್ಟು ಕ್ವಾಲಿಟಿ ಇಲ್ಲ, ಇದು ಮಾತ್ರ ಸ್ವೀಟ್ ಇದೆ. ನೆಲಗಡಲೆಯಲ್ಲಿ ಟೇಸ್ಟಿ ಅಂದ್ರೆ ಏನು? ಟೇಸ್ಟ್ ಅಂದ್ರೆ ಸ್ವಲ್ಪ ಒಂದು ನೀವೀಗ ನಿಮ್ಗೊಂದು ಬೇರೆ ಒಂದು ಮೂರ್ನಾಲ್ಕು ವೆರೈಟಿ ನೆಲಗಡಲೆ ಕೊಡು ನಿಮ್ಗೆ, ನಮ್ TMT ಅದ ಕೊಡು, ನೀವೆಲ್ಲ ತಿಂದ ಮಾಡ್ತೀವಿ, ಇದು ನೆಲಗಡಲೆ ಒಳ್ಳೆ ಉಂಟಂತ. ಅದಂದ್ರೆ ಒಂಥರ ಸಿಹಿ ಇರ್ತದೆ ಸ್ವಲ್ಪ, ಎಣ್ಣೆ ಕಂಟೆಂಟ್ ಕಡಿಮೆ ಇರ್ತದೆ, ಎಣ್ಣೆ ಕಂಟೆಂಟ್ಸ್ ಕಮ್ಮಿ ಇಲ್ಲ. ನಮ್ಮ ಕರಾವಳಿಯಲ್ಲಿ ಎಣ್ಣೆ ಕಂಟೆಂಟ್ಸ್ ಬರುವುದಿಲ್ಲ, ನಮ್ಮಲ್ಲಿ ಎಣ್ಣೆಗೆ ಆಗುದಿಲ್ಲ, ನಮ್ಮಲ್ಲೆಲ್ಲ ಹುರಿದು ತಿನ್ಲಿಕ್ಕೆ ಹೋಗುದು. ಕೇರಳ ಮೇನ್ ಮ್ಯಾಕ್ಸಿಮಮ್ ಕೇರಳ ಹೋಗ್ತದೆ ಇಲ್ಲಿಂದ. ಮತ್ತೆ ಇಷ್ಟೆಲ್ಲ ಸಮ, ಆದ್ರೆ ನಮ್ಗೆ ಇಲ್ಲಿ ಮಾರುಕಟ್ಟೆ ಇಲ್ಲ ಸ್ವಾಮಿ, ಮಾರುಕಟ್ಟೆನೆ ಇಲ್ಲ. ಮಾರುಕಟ್ಟೆ ಸ್ವಲ್ಪ ಆಮೇಲೆ ಬರುವ, ಅದಕ್ಕೆ ಕೀಳುವ ಬಗ್ಗೆ ಹೇಳಿಗ. ಆ ಮಿಷಿನ್ ಅಲ್ಲಿ ಕೂಡ ಅದನ್ನ ಕೇಳಿಕ್ಕೆ, ಮಿಷಿನ್ ಅಲ್ಲಿ ಕೀಳಿ ಆಗ್ತದೆ ತುಂಬಾ. ಒಂದು ಅವ್ರಿಗ ಟ್ರಾಕ್ಟರ್ ಆಪರೇಟಿಂಗ್, ಅದು ನಾನು ಈ ಕಣ್ಣಾರ ನೋಡಿದ್ದೇನೆ, ಆದ್ರೆ ನಮ್ಮೂರಿನಲ್ಲಿ ನೋಡ್ಲಿಲ್ಲ. ಈ ವರ್ಷ ಬರ್ತೇನೆ ಅನ್ನೋದು, ಅದೊಂದು ಅದ್ರಲ್ಲಿ ತುಂಬಾ ಲೇಬರ್ ಉಳಿತದೆ. ಈಗ ಇದ್ರಲ್ಲಿ ಶೇಂಗಾದಲ್ಲಿ ಏಕ ಗೊತ್ತಿಲ್ಲ, ನಾವು ಹೆಚ್ಚು ಲೇಬರ್ ಓರಿಯೆಂಟೆಡ್ ಆದ್ರೆ ನಮ್ಗೇನು ಲಾಭ ಸಿಗುದಿಲ್ಲ. ನಮ್ದೆಲ್ಲ ಮೆಷಿನ್ಸ್ ಇದ್ರೆ ತುಂಬಾ ಲಾಭ ಆಗ್ತದೆ. ಈಗ ನಮ್ಗೀಗ ನಾವು ಒಂದು 6 ಎಕರೆ ಹಾಕ್ತೇವೆ ಹೆಚ್ಚು ಕಮ್ಮಿ, ನಮ್ಗೊಂದು 6 ಎಕರೆಗೆ ಒಂದು 50-55 ಕ್ವಿಂಟಲ್ 60 ಕ್ವಿಂಟಲ್ ಆಗುದು. ಈ GPBD ಹೋದ್ರೆ 70 ಕ್ವಿಂಟಲ್ ಆಗಿದೆ ಖರ್ಚು, ನಮ್ಗೆ 1 ಲಕ್ಷ ಖರ್ಚು ಆಗುತ್ತೆ. ನಮ್ಮ ಟ್ರ್ಯಾಕ್ಟರ್ ಡೀಸೆಲ್ ಹಾಕಿದ್ರೆ ಆಯ್ತು, ಮತ್ತು ಸೀಡ್ ಡ್ರಿಲ್ ಉಂಟು, ಮತ್ತೆ ನಿಮ್ದು ಲಾಸ್ಟಿಗೆ ಅದನ್ನು ಬೆಳೆ ಒಕ್ಕಣೆಗೆಲ್ಲ ತುಂಬ ಖರ್ಚು ಕಮ್ಮಿ. ಆಮೇಲೆ ನಾವು ಪ್ಲಾಸ್ಟಿಕ್ ಗೋಣೆಯಲ್ಲಿ ಹಾಕಿ ಸ್ಟೋರೇಜ್ ಮಾಡ್ತೇವೆ. ಒಳ್ಳೆ ರೇಟ್ ಬಂದಾಗ ಕೊಡುವುದಿಲ್ಲ ನೆಲಗಡಲೆ, ಶೇಂಗಾ ಕೊಡುವುದಿಲ್ಲ. ಈ ಕಾಳು ಪ್ರತ್ಯೇಕ ಮಾಡ್ಲಿಕ್ಕೆ ಏನಾದರೂ ಮೆಷಿನರಿ ಉಂಟಾ? ಯಾವ ಕಾಳು ಪ್ರತ್ಯೇಕ ನೆಲಗಡಲೆ ಬೀಜವನ್ನು ಸಪರೇಟ್? ಇಲ್ಲ, ಅದೆಂತ ಇಲ್ಲ, ಅದು ಮಿಷನ್ ಇಲ್ಲ. ನಾವು ಅಂಗಡಿಯಿಂದ ಇಲ್ಲ, ಅರಸಿಕೆಯಿಂದ ತರ್ತೇವೆ ರೈತ ಸಂಪರ್ಕ ಕೇಂದ್ರ, ಅದು ರೆಡಿಯ ಬೀಜ ಸಿಗ್ತದೆ, ರಾಸ್ ಇಡೆ ಸಿಗ್ತದೆ. ತಂದ ಮೇಲೆ ಅದನ್ನು ಒಣಗಿಸ್ಲಿಕ್ಕೆ ಡೈರೆಕ್ಟ್ ಸೋಯಿಂಗೆ ಅಲ್ಲ, ಅದು ಬಿತ್ತನೆ ಆಯ್ತು ಅಲ್ಲ, ಈಗ ಹಾರ್ವೆಸ್ಟ್ ಆದ್ಮೇಲೆ, ಹಾರ್ವೆಸ್ಟ್ ಆದ್ಮೇಲೆ ಗದ್ದೆಲ್ಲ ಇರ್ತದೆ ಒಂದು 15-20-15 ದಿವಸ ಇರ್ತದೆ. ಅದು ಗದ್ದೆಲ್ಲ ಅಂದ್ರೆ ಗದ್ದೆಯಿಂದ ಮಣ್ಣು ಕಾಯ್ತಲ್ಲ, ಅದು ಕೆಳಗನೆ ಬಿಸಿ ಮತ್ತೆ ಮೇಲೆನೆ ಬಿಸಿ, ಅದು ಕಂಪ್ಲೀಟ್ ಡ್ರೈ ಆಗಿರುತ್ತೆ. ನಾವು ಮತ್ತೆ ಇದು ಒಣಸು ಇದೇ ಇಲ್ಲ, ಡೈರೆಕ್ಟ್ ಹೋಗಿ ಲೋಡ್ ಮಾಡಿ ಬಿಡು, ಗೋಡನ್ ಹಾಕಿ ಬಿಡು, ಮತ್ತೆ ಏನು ಮಾಡುದಿಲ್ಲ. ಗಿಡದ ಜೊತೆಗೆ ಹೋಗ್ತದೆ ಅದು ಪ್ರತ್ಯೇಕ ಇಲ್ಲ, ಗಿಡದ ಅದೀಗ 15 ದಿವಸ ಕಿತ್ತಿರ್ತಲ್ಲ, ಅದು ನಾವು ನಮ್ಮ ಹತ್ರ ಫ್ಲಕ್ಕರ್ ಇದೆ, ಗ್ರೌಂಡ್ ನಟ್ ಫ್ಲಕ್ಕರ್, ಅದ್ರಲ್ಲಿ ಹಾಕಿ ಕ್ಲೀನ್ ಮಾಡ್ತೇವೆ. ಅದು ಕ್ಲೀನ್ ಬರ್ತದೆ, ಪ್ಲಾಸ್ಟಿಕ್ ಒಂದು ಹಾಕಿ ಈ ಪಾಲಿಥಿನ್ ಬ್ಯಾಗ್ ಬರ್ತದೆ, ಅದು ಹಾಕಿ ಗೋಣಿ ಹಾಕಿ ಫುಲ್ ಟೈಟ್ ಇದು ಮಾಡಿ ಹೊಲ್ದು ಒಳಗಿಟ್ಟು ಬಿಡು, ಮತ್ತೆ ಒಳ್ಳೆ ರೇಟ್ ಬಂದ ತೆಗೆದು, ಮತ್ತೆ ತೆಗೆಯುವುದಿಲ್ಲ, ಮುಟ್ಟುವುದಿಲ್ಲ ನಾವು ಅದನ್ನ. ಈಗ ಹಾಗೆ ಎಷ್ಟು ಸಮಯ ಇಡಬಹುದು ಅದನ್ನ? 1 ವರ್ಷ ಇಡ್ಬೋದು, ಮತ್ತೆ ಪುನಃ ಬೀಜ ಬೇಕಾದ್ರೆ ಮಾಡ್ಬೋದು. ಆಗ್ತದೆ. ಆದ್ರೂ ಒಂದು ಈ ನಮ್ಮ KV ಕೆರೆ ಹೇಳಿದ್ದಾರೆ, ಕೋಟೆ ತಟ್ಟು ಪುಡುಕೆರೆ ಗ್ರೌಂಡ್ನಟ್ ಬೌಲ್ ಇನ್ ಕರ್ನಾಟಕ ಅಂತ, ಅಷ್ಟು ಒಳ್ಳೆ ಇಳುವರಿ ಬರ್ತದೆ, ಅಷ್ಟು ಒಳ್ಳೆ ಮಣ್ಣು. ಅಂದ್ರೆ ನಿಮ್ದು ಒಂದು 3 ಸಾಲ ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ರೆ ನಿಮ್ಗೆ ಒಂದು ಕಲ್ಲು ಸಿಗ್ಲಿಲ್ಲ, ಅಷ್ಟು ಹೊಡಿ ಆಗ್ತದೆ ಮಣ್ಣು, ಅಷ್ಟು ಸ್ಮೂತ್ ಆಗ್ತದೆ. ಮರಳು ಮತ್ತು ಮಣ್ಣು ಮಿಶ್ರ, ಹೌದು, ಬರೀ ಹೊಯ್ಗೆ ನಮ್ಮಲ್ಲಿ. ನೆಲಗಡಲೆ ಬೆಳೆಗೆ ಮಾತ್ರ, ಮತ್ತೆ ಭತ್ತ ಏನು ಅವ್ರು ನಿಮ್ಮ ಪಾರ ರಮೇಶ್ ಹಳ್ಳಿ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಆಗ್ತೇ. ನಮ್ದೆಲ್ಲ ಒಂದು ನೀರು ನಿಲ್ಲುವುದಿಲ್ಲ ಅಲ್ಲಿ, ಅಲ್ಲಲ್ಲ ನೀರು ಅಂದ್ರೆ ನಮ್ಮಲ್ಲಿ ಈ ಇದು ಮ್ಯಾಗ್ನೇಶಿಯಮ್ ಲೈಮ್ ಇದು ಸುಣ್ಣದ ಕೊರತೆ ಜಾಸ್ತಿ, ಅಂದ್ರೆ ಮಳೆ ಜಾಸ್ತಿ ಆಗುತ್ತೆ, ಎಲ್ಲ ಲೀಚ್ ಆಗಿ ಹೋಗುತ್ತೆ, ಮತ್ತೆ ಮಣ್ಣು ಅಷ್ಟೊಳ್ಳೆ ರಸಸಾರ ಕಮ್ಮಿ ಇದೆ. ಈ ಮಣ್ಣಿಗೆ ಏನಾದ್ರೂ ಸುಣ್ಣ ಏನಾದ್ರು ಕೊಡ್ಬೇಕಾಗ್ತದ? ಆ ಮಣ್ಣಿಗೆ ಸುಣ್ಣ ಒಂದು 200 ಕೆಜಿ ಕೊಟ್ಟರೆ ಒಳ್ಳೇದು ಎಕರೆಗೆ. ನಾವ ಇಲ್ಲಿ RS ಕೆಲಸ ಸಿಗ್ತದೆ ಸುಣ್ಣ, ಆದ್ರೆ 20-10% ಅದೆಲ್ಲ ಹಾಕಿ ಏನು ಪ್ರಯೋಜನ, ಸುಮ್ಮನೆ ಕೆಲಸ ಮಾಡುದಿಲ್ಲ. ಒರಿಜಿನಲ್ ಸುಣ್ಣ ಬೇಕು ನಮ್ಗೆ, ಚಿಪ್ಪಿ ಸುಣ್ಣ ಇದ್ರೆ ಒಳ್ಳೆ ಆಗ್ತದೆ. ಮತ್ತೆ ಜಿಂಕ್ ಸಲ್ಫೇಟ್ ಕೊಡ್ಬೇಕು ಒಂದು 8 ಕೆಜಿ ಇಂದ 10 ಕೆಜಿ ಎಕರೆಗೆ. ಕಡೆಗೆ ಬೋರಾಗ

ನಮಸ್ತಸ್ಯೈ ನಮೋ ನಮಃ.